244-3416 ಇದಕ್ಕೆ ತಾವು ಕರೆಯನ್ನು ಮಾಡ್ಬೋದು. ಬೇರೆ ಸ್ಥಳಗಳಿಂದ ಕರೆ ಮಾಡ್ತಾ ಇದ್ರೆ 0836-STD ಕೋಡನ್ನು ಬಳಸ್ಬೋದು. ಇವತ್ತು ಮುಖ್ಯವಾಗಿ ಫೆಬ್ರವರಿ 4 ವಿಶ್ವದ ಕ್ಯಾನ್ಸರ್ ದಿನ ಅಂತ ನಾವು ಕರಿತಾ ಇದ್ದೀವಿ. ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಅದರ ತಡೆಗಟ್ಟುವಿಕೆ, ಪತ್ತೆ ಮತ್ತು ಚಿಕಿತ್ಸೆ ಪ್ರೋತ್ಸಾಹಿಸಲು ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಡಾಕ್ಟ್ರೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಮ್ಮ ಕೇಳುಗರಿಗೆ. ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ಅರ್ಬುದ ರೋಗ ದಿನ, ಅಂದರೆ ವರ್ಲ್ಡ್ ಕ್ಯಾನ್ಸರ್ ಡೇ. ಕ್ಯಾನ್ಸರ್ ಎಂದರೇನು? ದೇಹದಲ್ಲಿ ಜೀವಕೋಶಗಳು ನಿಯಂತ್ರಣವಿಲ್ಲದೆ ಬೆಳವಣಿಗೆ ಆದಾಗ ಅದನ್ನು ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಎಂದು ಕರೆಯುತ್ತಾರೆ. ಸ್ತನದಲ್ಲಿ ಇದಾದಾಗ ಇದನ್ನು ಸ್ತನದ ಅರ್ಬುದ ರೋಗ ಅಥವಾ ಸ್ತನದ ಕ್ಯಾನ್ಸರ್ ಎಂದು ಕರೆಯುತ್ತಾರೆ. ನಾನು ಹೇಳುವುದೇನೆಂದರೆ, ಈ ಸಂವಾದ ಕೇವಲ ಅರ್ಬುದ ರೋಗ ಪೀಡಿತ ಮಹಿಳೆಯರಿಗಷ್ಟೇ ಅಲ್ಲದೆ ಆರೋಗ್ಯಕರವಾದ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಕೂಡ ಹೌದು. ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಥರದ ಅರ್ಬುದ ರೋಗಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಅರ್ಬುದ ರೋಗವೆಂದರೆ ಅದೇ ಈ ಸ್ತನದ ಅರ್ಬುದ ರೋಗ, ಅಂದರೆ ಸ್ತನದ ಕ್ಯಾನ್ಸರ್. ಇದು ಪುರುಷರಲ್ಲಿಯೂ ಕೂಡ ಕಾಣಿಸಿಕೊಳ್ಳಬಹುದು, ಆದರೆ ಅದರ ಸಾಧ್ಯತೆ ಬಹಳ ಕಡಿಮೆ. ನಮ್ಮ ಈ ಭಾರತ ದೇಶದಲ್ಲಿ ಪ್ರತಿ 1,00,000 ಮಹಿಳೆಯರಲ್ಲಿ 13-24 ಮಹಿಳೆಯರಿಗೆ ಸ್ತನದ ಅರ್ಬುದ ರೋಗ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತದೆ. ಇವೆಲ್ಲದರಲ್ಲಿ ಕೇವಲ 5-7% ಸ್ತನದ ರೋಗಕ್ಕೆ ಕಾರಣ ಅನುವಾಂಶಿಕ ಅಂದರೆ ಹೆರಿಡಿಟರಿ ಮತ್ತು ಕೌಟುಂಬಿಕ ಅಂದರೆ ಫೆಮಿಲಿಯಲ್ ಈ ಕಾರಣಗಳು ಇರುತ್ತದೆ. ಇದರ ಅರ್ಥಗಳೆಂದರೇನು? ಅಂದರೆ ಈ ಮಹಿಳೆಯರಿಗೆ ಕುಟುಂಬ ಸದಸ್ಯರಲ್ಲಿ, ನೆಂಟರಲ್ಲಿ ಸ್ತನದ ಕ್ಯಾನ್ಸರ್ ಅಥವಾ ಅಂಡಾಣು ಕ್ಯಾನ್ಸರ್ ಆಗಿರಬಹುದು. ಆದ ಕಾರಣ ಈ ಮಹಿಳೆಯರಲ್ಲಿ ಕೂಡ ಸ್ತನದ ಕ್ಯಾನ್ಸರ್ ಕಂಡು ಬರಬಹುದು. ಇನ್ನು ಉಳಿದ 93-95% ಮಹಿಳೆಯರಲ್ಲಿ ಸ್ಪೊರಾಡಿಕ್ ಎಂದರೆ ವಿರಳ ರೀತಿಯಲ್ಲಿ ಕ್ಯಾನ್ಸರ್ ಆಗಬಹುದು. ಇದರ ಅರ್ಥ ಈ ಮಹಿಳೆಯರ ಯಾವುದೇ ಕುಟುಂಬ ಸದಸ್ಯರಲ್ಲಿ ಕ್ಯಾನ್ಸರ್ ಇರುವುದಿಲ್ಲ, ಆದರೂ ಕೂಡ ಇವರಲ್ಲಿ ಕ್ಯಾನ್ಸರ್ ಉಂಟಾಗಬಹುದು. ಇದಕ್ಕೆ ಕಾರಣವಾದ ಅಪಾಯಕಾರಿ ಅಂಶಗಳೇನು ಅದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಅತಿ ಚಿಕ್ಕ ವಯಸ್ಸಿನಲ್ಲೇ ಋತುಮತಿಯಾಗುವುದು, ಎಂದರೆ 12 ಕೆಳಗಡೆ ಋತುಚಕ್ರ ಶುರುವಾಗುವುದು, ಅಥವಾ ಅತಿ ಹೆಚ್ಚು ವಯಸ್ಸಿನ ನಂತರ ಋತುಚಕ್ರ ನಿಲ್ಲುವುದು, ಅಂದರೆ 55 ಮೇಲೆ ಋತುಚಕ್ರ ನಿಂತರೆ ಅದು ಕೂಡ ಒಂದು ಅಪಾಯಕಾರಿ ಅಂಶ. ಮತ್ತು ಮೊದಲನೆಯ ಮಗು ಹುಟ್ಟಲು ತಡವಾದಾಗ, ಅಂದರೆ 35 ನಂತರ ಮೊದಲನೆಯ ಮಗುವನ್ನು ಜನ್ಮ ನೀಡಿದರೆ, ಮತ್ತು ಅಪ್ರವಸೆ ಅಂದರೆ ನಲ್ಲಿ ಪ್ಯಾರಸ್ ಅಥವಾ ಬಂಜೆತನವಾದರೆ, ಅಥವಾ ಹುಟ್ಟಿರುವ ಮಗುವಿಗೆ ಎದೆಹಾಲು ಕುಡಿಸದಿದ್ದರೆ, ಮತ್ತು ವ್ಯಾಯಾಮದ ಕೊರತೆಯಾದರೆ, ಅಥವಾ ಕೆಲವೊಬ್ಬ ಹೆಣ್ಣು ಮಹಿಳೆಯರಲ್ಲಿ ಮುಟ್ಟು ನಿಂತ ಮೇಲೆ ತೆಗೆದುಕೊಳ್ಳುವ ಹಾರ್ಮೋನಲ್ ಚಿಕಿತ್ಸೆ ಅತಿಯಾಗಿ ಪಡೆದುಕೊಂಡರೆ, ಅಥವಾ ಎದೆಯ ಭಾಗವನ್ನು ಪದೇ ಪದೇ ವಿಕಿರಣಕ್ಕೆ ತೊಡಗಿಸಿಕೊಂಡರೆ, ಇವು ಈ ಮೇಲ್ ಹೇಳಿದ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಹೀಗಾದಾಗ ಕ್ಯಾನ್ಸರ್ ಉಂಟಾದಾಗ ಅದನ್ನು ಗುರುತಿಸುವುದು ಬಹುಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಸ್ತನದ ಕ್ಯಾನ್ಸರಿನ ರೋಗ ಲಕ್ಷಣಗಳೇನು ಎಂದು ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ತನದಲ್ಲಿ ಗಡ್ಡೆ ಉಂಟಾಗಬಹುದು, ಆದರೆ ಈ ಗಡ್ಡೆ ಪ್ರಾರಂಭಿಕ ಹಂತಗಳಲ್ಲಿ ನೋವು ಇರುವುದಿಲ್ಲ. ನೋವಿಲ್ಲದ ಕಾರಣ ಇದನ್ನು ಬಹುತೇಕ ಮಹಿಳೆಯರು ನಿರ್ಲಕ್ಷಿಸುತ್ತಾರೆ ಅಥವಾ ಕಡೆಗಣಿಸುತ್ತಾರೆ, ಹಾಗಾಗಿ ವೈದ್ಯಕೀಯ ನೆರವನ್ನು ತೆಗೆದುಕೊಳ್ಳುವುದಿಲ್ಲ. ನಂತರ ಇದೇ ಕ್ಯಾನ್ಸರ್ ಹಂತ ಹೆಚ್ಚಾದಾಗ, ಬಹಳ ತೀರ ಜಾಸ್ತಿಯಾದಾಗ ನೋವು ಕಾಣಿಸಿಕೊಳ್ಳುತ್ತದೆ. ಸೋ ಈಗ ಈ ಗಡ್ಡೆ ಮತ್ತು ನೋವನ್ನು ಬಿಟ್ಟು ಮತ್ತಾವ ರೋಗ ಲಕ್ಷಣಗಳು? ಒಂದು, ಸ್ತನದ ಒಂದು ಭಾಗ ದಪ್ಪವಾಗುವುದು, ಸ್ತನದ ಆಕಾರ ಅಥವಾ ಗಾತ್ರ ಬದಲಾಗುವುದು, ಕಂಕಳಿನಲ್ಲಿ ಗಂಟು ಕಾಣುವುದು, ಅಥವಾ ಸ್ತನದ ತೊಟ್ಟಿನ ಸುತ್ತ ಅಥವಾ ಸ್ತನದ ತೊಟ್ಟಿನಲ್ಲೇ ಒಂದು ಗಂಟು ಅಥವಾ ಇತರ ಹೊಸ ಬದಲಾವಣೆಯಾಗುವುದು, ಮತ್ತು ಎದೆಹಾಲನ್ನು ಹೊರತುಪಡಿಸಿ ತೊಟ್ಟಿನಿಂದ ದ್ರವ್ಯ ಸೋರುವುದು, ವಿಶೇಷವಾಗಿ ರಕ್ತ ಸೋರುವುದು, ಮತ್ತು ಸ್ತನದ ಚರ್ಮ ಕೆಂಪಾಗುವುದು, ಸ್ತನದ ಚರ್ಮದಲ್ಲಿ ಊತ ಕಾಣಿಸಿಕೊಳ್ಳುವುದು, ಚರ್ಮದ ಮೇಲೆ ಹುಣ್ಣು ಅಥವಾ ಗಾಯ ಕಾಣುವುದು, ಆ ಹುಣ್ಣು ಇಲ್ಲ ಗಾಯದಿಂದ ಕಿವು ಸೋರುವುದು, ಸ್ತನದ ತೊಟ್ಟು ಒಳಮುಖವಾಗುವುದು, ಇವೆಲ್ಲ ಮೇಲ್ಕಂಡವು ಇವೆಲ್ಲ ಬ್ರೆಸ್ಟ್ ಕ್ಯಾನ್ಸರಿನ ರೋಗ ಲಕ್ಷಣಗಳು. ಈ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಹೆಚ್ಚುವರಿ ಮಹಿಳೆಯರು ನಾಚಿಕೆ ಸ್ವಭಾವದಿಂದ ಅಥವಾ ಭಯದಿಂದ ಈ ಸಮಸ್ಯೆಗಳನ್ನು ಇತರ ಪರಿವಾರ ಸದಸ್ಯರಿಗೆ ಹೇಳದೆ ಗೌಪ್ಯವಾಗಿ ಇಡುತ್ತಾರೆ. ಹೀಗಾದಾಗ ನಾವು ಆರಂಭಿಕ ಚಿಕಿತ್ಸೆ ಪಡೆದು ಕ್ಯಾನ್ಸರ್ ಗುಣಮುಖವಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ ಅಥವಾ ಕಡಿಮೆಯಾಗುತ್ತದೆ ಆ ಅವಕಾಶ. ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅದೇನೆಂದರೆ ಸ್ತನದಲ್ಲಿ ಯಾವುದೇ ತೊಂದರೆ ಆದರೆ ಆಸ್ಪತ್ರೆಗೆ ಹೋದರೆ ಅದನ್ನು ಕ್ಯಾನ್ಸರ್ ಎಂದು ಗುರುತುಪಡಿಸಿ ಸ್ತನವನ್ನು ಪೂರ್ತಿಯಾಗಿ ತೆಗೆದುಹಾಕುತ್ತಾರೆ. ಈ ಕಲ್ಪನೆ ತಪ್ಪು. ಒಂದು ಮಹಿಳೆಗೆ ಸ್ತನದ ಅಥವಾ ಯಾವುದಾದರೂ ತೊಂದರೆಯಿಂದ ಆಸ್ಪತ್ರೆಗೆ ಹೋದರೆ ಮೊದಲು ವೈದ್ಯರು ಪರೀಕ್ಷಿಸುತ್ತಾರೆ, ನಂತರ ವಿವಿಧ ರೀತಿಯ ಸ್ಕ್ಯಾನಿಂಗ್, ಉದಾಹರಣೆಗೆ ಅಲ್ಟ್ರಾಸೋನೋಗ್ರಫಿ, ಮ್ಯಾಮೋಗ್ರಫಿ ಅಥವಾ ಸಿಟಿ ಸ್ಕ್ಯಾನಿಂಗನ್ನು ಮಾಡುತ್ತಾರೆ. ಅದಾದ ನಂತರ ಸಂದೇಹವಿದ್ದಲ್ಲಿ ಮಾತ್ರ ಒಂದು ಸಣ್ಣ ಸೂಜಿಯ ಪರೀಕ್ಷೆಯನ್ನು ಮಾಡುತ್ತಾರೆ. ತದನಂತರವೇ ರೋಗ ನಿರ್ಣಯವಾಗುತ್ತದೆ. ಮೊದಲನೆಯ ಹಂತದಲ್ಲಿ ಅಥವಾ ಸಣ್ಣ ಹಂತದಲ್ಲಿ ಈ ರೋಗ ಪತ್ತೆಯಾದಾಗ ಬಹುತೇಕವಾಗಿ ಗುಣಪಡಿಸಬಹುದು. ಸ್ತನದ ಕ್ಯಾನ್ಸರ್ನಲ್ಲಿ ಪ್ರಮುಖ ಚಿಕಿತ್ಸೆಗಳಲ್ಲಿ ಪ್ರಮುಖವಾದದ್ದು ಶಸ್ತ್ರಚಿಕಿತ್ಸೆ. ಕ್ಯಾನ್ಸರ್ ಗಂಟು ಚಿಕ್ಕ ಗಾತ್ರವಿದ್ದಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಆವಾಗ ಸ್ತನವನ್ನು ಉಳಿಸಿಕೊಳ್ಳಬಹುದು, ಅದರ ಆಕಾರವನ್ನು ನಾವು ಕಾಪಾಡಿಕೊಳ್ಳಬಹುದು. ಅದೇ ಕ್ಯಾನ್ಸರಿನ ಗಡ್ಡೆ ದೊಡ್ಡ ಗಾತ್ರವಿದ್ದಲ್ಲಿ ಸ್ತನಛೇದನೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿ ಬರಬಹುದು. ಸ್ತನಛೇದನ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆಯೂ ಕೂಡ ನಾವು ಕೃತಕ ಪದಾರ್ಥಗಳು, ಉದಾಹರಣೆಗೆ ಸಿಲಿಕಾನ್ ಅಥವಾ ನಮ್ಮ ದೇಹದ ಬೇರೆ ಬೇರೆ ಭಾಗವನ್ನು ಉಪಯೋಗಿಸಿ ಅದೇ ಸ್ತನವನ್ನು ಪುನರ್ನಿರ್ಮಾಣ ಮಾಡಬಹುದು. ಇದಕ್ಕೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಎಂದು ಕರೆಯುತ್ತಾರೆ. ಮತ್ತೆ ನಾವು ಸ್ತನದ ಆಕಾರವನ್ನು ಪಡೆಯಬಹುದು. ಇದಾದ ನಂತರ ಕೆಲವರಲ್ಲಿ ರಾಸಾಯನ ಥೆರಪಿ ಎಂದರೆ ಕೀಮೋಥೆರಪಿ ಮತ್ತಿನ್ನು ಇನ್ನು ಕೆಲವರಲ್ಲಿ ವಿಕಿರಣ ಥೆರಪಿ ಎಂದರೆ ರೇಡಿಯೋಥೆರಪಿಯನ್ನು ಕೊಡಬಹುದು. ಇನ್ನೂ ಕೆಲವರಲ್ಲಿ ಹಾರ್ಮೋನಲ್ ಥೆರಪಿಯನ್ನು ಕೊಟ್ಟು ಚಿಕಿತ್ಸೆಯನ್ನು ಮಾಡಬಹುದು. ಈಗ ನಾವು ಎಲ್ಲ ಕೇಳಿದ್ದು ಕ್ಯಾನ್ಸರ್ ಆದ ಮೇಲೆ ಮಾಡುವ ಚಿಕಿತ್ಸೆಗಳು. ಆದರೆ ಕ್ಯಾನ್ಸರ್ ಆಗುವ ಮುನ್ನವೇ ಅದರ ಅಪಾಯಕಾರಿ ಅಂಶಗಳನ್ನು ಮತ್ತು ಅದರ ರೋಗ ಲಕ್ಷಣಗಳನ್ನು ಕಂಡುಹಿಡಿದು ಅದನ್ನು ಮಾಡಿಸುವ ಕ್ರಿಯೆಯನ್ನು ನಾವು ಸ್ಕ್ರೀನಿಂಗ್ ಎನ್ನುತ್ತೇವೆ. ಮ್ಯಾಮೋಗ್ರಾಮ್ ಎನ್ನುವುದು ಸ್ತನ ಕ್ಷಾಕಿರಣ ಚಿತ್ರವಾಗಿರುತ್ತದೆ. ರೋಗ ಲಕ್ಷಣಗಳು ಕಂಡು ಬರುವ ಮುನ್ನವೇ ಪತ್ತೆ ಹಾಕಿದರೆ ಕ್ಯಾನ್ಸರ್ ಚಿಕಿತ್ಸೆ ಸುಲಭವಾಗಿ ಆಗುತ್ತದೆ. ಸ್ತನದ ಕ್ಯಾನ್ಸರನ್ನು ಆರಂಭದಲ್ಲೇ ಕಂಡುಕೊಳ್ಳದಿದ್ದರೆ ಈ ಮ್ಯಾಮೋಗ್ರಾಮ್ ಪರೀಕ್ಷೆ ಉತ್ತಮ ಅವಕಾಶವನ್ನು ದೊರಕಿಸುತ್ತದೆ. 40-70 ವಯಸ್ಸಿನ ಮಹಿಳೆಯರಿಗೆ ಪ್ರತಿ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ನಮ್ಮ ದೇಶದಲ್ಲಿ 40 ವಯಸ್ಸಿನ ನಂತರ ಪ್ರತಿಯೊಬ್ಬರು ಮಹಿಳೆಯಿಗೂ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಸರ್ಕಾರ ಮೂಲಕ ಘೋಷಿತವಾದದ್ದು. ನೀವು ಸ್ತನದ ಕ್ಯಾನ್ಸರ್ ಒಳಗಾಗುವ ಹೆಚ್ಚಿನ ಅಪಾಯಕಾರಿ ಅಂಶಗಳು ಹೊಂದಿದ್ದರೆ ಈ ಸ್ಕ್ರೀನಿಂಗ್ ತಪಾಸಣೆಗಳನ್ನು ಸಣ್ಣ ವಯಸ್ಸಿನಲ್ಲೇ, ಅಂದರೆ 25 ವಯಸ್ಸಿನಿಂದಲೇ ಪ್ರಾರಂಭಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ತಿಂಗಳು ತಾವೇ ಸ್ವಯಂ ತಮ್ಮ ಎರಡೂ ಸ್ತನಗಳನ್ನು ಮತ್ತು ಕಂಕಣಗಳನ್ನು ರೋಗ ಲಕ್ಷಣಗಳಿಗಾಗಿ ನೋಡಿಕೊಳ್ಳುತ್ತಾ ಇರಬೇಕು. ಯಾವುದೇ ಸಮಸ್ಯೆ ಕಂಡುಬಂದಲ್ಲಿ ಅತಿ ಶೀಘ್ರದಲ್ಲೇ ವೈದ್ಯರನ್ನು ಕಾಣಬೇಕು. ಹಾಗಾದರೆ ಸ್ತನವ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲನೆಯದು ಆರೋಗ್ಯಕರ ದೇಹ ಇಟ್ಟುಕೊಳ್ಳುವುದು, ತೂಕ ಹೆಚ್ಚಾಗಲಾರದೆ ನೋಡಿಕೊಳ್ಳುವುದು, ವ್ಯಾಯಾಮ ಮಾಡುವುದು, ಧೂಮಪಾನ ಮದ್ಯಪಾನವನ್ನು ಮಾಡದೇ ಇರುವುದು, ಕ್ಯಾನ್ಸರ್ ಉಂಟಾಗುವ ಕಾರ್ಯ ಇದುಗಳನ್ನು ತಪ್ಪಿಸುವುದು ಮತ್ತು ಅಪಾಯ ಸಂಭವಿಕೆ ಆಗದೆ ನೋಡಿಕೊಳ್ಳುವುದು ಮತ್ತು ಹುಟ್ಟಿದ ಮಗುವಿಗೆ ಎದೆಹಾಲು ಕುಡಿಸುವುದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗುವ ಚಾನ್ಸಸ್ಗಳು ಬಹಳ ಕಡಿಮೆ ಆಗುತ್ತದೆ ಮತ್ತು ಮುಟ್ಟು ನಿಂತ ಮೇಲೆ ಹಾರ್ಮೋನಲ್ ಬದಲಾವಣೆ ಚಿಕಿತ್ಸೆ ಪಡೆದುಕೊಳ್ಳುವ ಹೆಣ್ಣು ಮಕ್ಕಳು ವೈದ್ಯರ ಕನ್ಸಲ್ಟೇಷನ್ನಲ್ಲಿ ಇರಬೇಕು. ಮತ್ತು ಸ್ತನದ ಕ್ಯಾನ್ಸರ್ ರೋಗವನ್ನು ಸೂಕ್ತ ಸಮಯಕ್ಕೆ ಕಂಡುಹಿಡಿದಲ್ಲಿ ಇದು ಒಂದು ರೋಗಿಗೆ ಆಶೀರ್ವಾದ ನೀಡಿದಂತೆ, ಇಲ್ಲವಾದರೆ ಇದೊಂದು ಮಾರಣಾಂತಿಕ ಕಾಯಿಲೆ ಆಗುತ್ತದೆ. ಅದಕ್ಕಾಗಿ ಅದರ ಬಗ್ಗೆ ಸಂಪೂರ್ಣ ಅರಿವು ಮುಖ್ಯವಾಗಿರುತ್ತದೆ. ಸ್ತನದ ಕ್ಯಾನ್ಸರಿಗೆ ಅರಿವೇ ಮೊದಲ ಚಿಕಿತ್ಸೆ ಎಂದು ಎಲ್ಲರನ್ನೂ ಮನದಟ್ಟು ಮಾಡಿಸಲು ಬಯಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್, ಈಗ ನಮ್ಮ ಕರೆಗಳಿದ್ದಾವೆ, ಆ ಕರೆಗಳನ್ನು ನೋಡೋಣ. ಹಲೋ ಹಲೋ ಹಲೋ, ಯಾರು ಮಾತಾಡಿದ್ರೆ? ಧ್ರುವ ಆನಂದ್ ಸರ್, ಬಾಲ್ಕುಟ್ ಇದ್ ಮಾತಾಡಿ, 74 ಬ್ಲೈಂಡ್ ಇದ್ದೀನಿ. ಧ್ರುವ ಅವ್ರೆ, ಕ್ಯಾನ್ಸರ್ ನೆಗ್ಲೆಕ್ಟ್ ಮಾಡಿದ್ರೆ ಶ್ವಾಸಕೋಶಕ್ಕೂ ತಗೊಂಡ್ಬಿಡ್ತದ, ಬಹಳ ಡೇಂಜರ್ ಅದ, ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇಲ್ಲ. ಆಮೇಲೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಆಮೇಲೆ ಫಾರಿನ್ ದಾಗ ಒಂದು ವ್ಯಾಕ್ಸಿನೇಷನ್ ತೆಗ್ದಾರ, ವ್ಯಾಕ್ಸಿನೇಷನ್ ಕೊಟ್ಟರೆ ಮೋಸ್ಟ್ಲಿ ಬರೋ ಚಾನ್ಸಸ್ ಕಡಿಮೆ ಅಂತಾರೆ, ಅದನ್ನ ಎಕ್ಸ್ಪೆರಿಮೆಂಟ್ ನಡೆದಾವ. ಎರಡನೇದಂತಂದ್ರೆ ಪ್ರಾಣಿಗಳದ್ದು ಸ್ತನ ಹಾಕ್ತಾರ ಇವಕ್ಕೆ ಅಲ್ಲಿ ಫಾರಿನ್ದಾಗ, ಅದು ನಮ್ ಇಂಡಿಯಾದಾಗ. ಧ್ರುವ ಅವ್ರೆ, ನೀವು ಡಾಕ್ಟರ್ ಇದಾರೆ ಇಲ್ಲಿ, ನಿಮ್ಗೆ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಇದಾರೆ ಅವ್ರ ಜೊತೆ ಮಾತಾಡ್ರಿ, ನೇರವಾಗಿ ಪ್ರಶ್ನೆ ಇರ್ಲಿ, ಯಾಕಂದ್ರೆ ಬೇರೆಯವರು ಮಾತಾಡೋಕೆ ಇಲ್ಲಿ ಕಾಯ್ತಾ ಇರ್ತಾರೆ. ನಿಮ್ ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ. ಡಾಕ್ಟರ್ ಇದಾರೆ. ಹಲೋ ಸರ್, ಹೇಳಿ ಸರ್. ಅದು ಏನಿಲ್ಲ ಅಂದ್ರೆ ಸ್ತನದ ಕ್ಯಾನ್ಸರ್ ನೆಗ್ಲೆಕ್ಟ್ ಮಾಡಿದ್ರೆ ಅದು ಶ್ವಾಸಕೋಶಕ್ಕೆ ಹೋಗ್ತದೆ. ಹೌದು ಸರ್. ಇದು ಎಕ್ಸ್ಪೆರಿಮೆಂಟ್ ಕರೆ. ಹೌದು ಸರ್. ವ್ಯಾಕ್ಸಿನೇಷನ್ ಮಾಡ್ಯಾರ ಫಾರಿನ್ದಾಗ, ಆ ವ್ಯಾಕ್ಸಿನ್ ಕೊಟ್ರೆ ಕ್ಯಾನ್ಸರ್ ಬರೋದಿಲ್ಲ ಸ್ತನದ ಕ್ಯಾನ್ಸರ್. ಅದು ಇಂಡಿಯಾದಾಗ ಅದೇ ಅಂತ ಹೇಳ್ಬೇಕು. ಹೇಳ್ತಾರೆ ಕೇಳ್ರಿ, ಆನ್ಸರ್ ಹೇಳ್ರಿ. ಹಲೋ ಸರ್, ಅದು ಹೌದು ಸರ್. ನೀವು ಹೇಳಿದ ಫಸ್ಟ್ ಏನು ಹೇಳಿದ್ದಾರಲ್ಲ ಅದು ಸೆಂಟೆನ್ಸ್ ಕರೆಕ್ಟ್. ಇದು ಸ್ಕ್ರೀನಿಂಗ್ ಬಹಳ ಮುಖ್ಯವಾದದ್ದು ಸರ್. ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಇನಿಷಿಯಲಿ ಹಂತದಲ್ಲಿ ತಡೆ ಹಿಡಿದಿದ್ದರೆ ಅದು ಶ್ವಾಸಕೋಶಕ್ಕೆ, ಬೆನ್ನಿನ ಎಲುಬಿಗೆ ಮತ್ತು ಅಂಡಾಣುಗೆ ಹರಡುವ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತೆ ಸರ್. ಅದನ್ನು ಹಳೆ ಸ್ಟೇಜಸ್, ಮೆಟಾಸ್ಟಾಸಿಸ್ ಸ್ಟೇಜ್ ಎಂದು ಕರೆಯುತ್ತಾರೆ ಸರ್. ಆದರೆ ಇದು ವ್ಯಾಕ್ಸಿನಿನ ಏನಿದೆ ಅದಿನ ಟ್ರಯಲ್ಸಲ್ಲೇ ಇದೆ ಸರ್. ಅದು ಇನ್ನೂ ನಮ್ಮ ಹ್ಯೂಮನ್ ಇದರಲ್ಲಿ ಬಂದಿಲ್ಲ ಸರ್. ಸೊ ಹಾಗಾಗಿ ಅದು ಯಾವ ಚಿಕಿತ್ಸೆಯಲ್ಲಿ ಯಾವ ರೂಪದಲ್ಲೂ ನಮಗೆ ಉಪಯೋಗಕಾರಿ ಇಲ್ಲ ಸರ್. ಸ್ಕ್ರೀನಿಂಗ್ ಏನಿದೆ ಅದು ನಾವು ಪ್ರತಿಯೊಬ್ಬರು ಮಾಡಿಕೊಳ್ಳಲೇಬೇಕು ಸರ್. ಮುಂಜಾಗೃತವಾಗಿ ನಾವು ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಇದರಿಂದ ನಾವು ದೂರ ಇರ್ಬೋದು. ಹೌದು ಸರ್, ಪ್ರತಿ ತಿಂಗಳಿಗೊಮ್ಮೆ ನಾವು ಮಾಡಿಕೊಳ್ಳಬೇಕು. ಆಯ್ತು, ಬೇರೆ ಕರೆ ಇದೆ ನೋಡೋಣ. ಹಲೋ, ಹಲೋ, ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಈಗ ನೀವು ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಿ, ಡಾಕ್ಟರ್ ಇದಾರೆ ನೇರವಾಗಿ ಪ್ರಶ್ನೆ ಕೇಳ್ರಿ. ಅವ್ರಿಗೆ ಡಾಕ್ಟರ್ ಇದಾರೆ ನೇರವಾಗಿ ಪ್ರಶ್ನೆ ಕೇಳ್ರಿ, ಆ ಉತ್ತರ ಹೇಳ್ತಾರೆ. ಅಲ್ರಿ, ಇದು ಮಹಿಳೆಯರಿಗೆ ಸಂಬಂಧಿಸಿದ್ದಲ್ಲ, ಮಹಿಳೆಯರಲ್ಲೂ ಬರ್ಬೋದು ಪುರುಷರಲ್ಲೂ ಬರ್ಬೋದು. ನೀವು ಎಲ್ಲ ಹ್ಯಾಂಡಿಕ್ಯಾಪ್ ಬಹಳ ಕಷ್ಟ ಐತಿ. ಮಿನಿಸ್ಟರ್ ಕರೆಸ್ಬೇಕು. ಆಯ್ತು, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ವಿಷಯ ಸ್ತನದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದೀವಿ. ತಾವು ಸ್ತನದ ಕ್ಯಾನ್ಸರ್ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನಾ ಮುಂದಿನ ಕರೆಗೆ ಹೋಗ್ತೀನಿ. ಕೇಳ್ರಿ, ನೀವು ಕೇಳ್ಬೋದು, ಅದಕ್ಕೇನು ಅಭ್ಯಂತರ ಇಲ್ಲ. ಇಲ್ರಿ, ಸ್ತನ ಕ್ಯಾನ್ಸರ್ ಪುರುಷರಿಗೂ ಬರುತ್ತೆ, ಮಹಿಳೆಯರಲ್ಲೂ ಕಾಣಿಸ್ಕೊಳ್ತದ, ಹಾಗೇನಿಲ್ಲ. ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಕೇಳ್ಬೋದು. ಹಾ ಸರ್, ಹೇಳಿ ಸರ್. ಇದಕ್ಕ ಮೇನ್ ಸಬ್ಜೆಕ್ಟ್ ಏನ್ ಆಗತ್ತೆ ಇದಕ್ಕೆ, ಇದು ಬರ್ಬೇಕಾದ್ರೆ ಯಾವ್ದು ಅವಾಯ್ಡ್ ಮಾಡ್ಬೇಕು ಊಟದಾಗ ಏನ್ರ ಮುಂಜಾಗ್ರತೆ ಕ್ರಮಗಳೆಂದರೆ ಸರ್, ಮೊದಲು ದೇಹದ ತೂಕ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಸರ್. ಒಂದು ವಾರದಲ್ಲಿ ಮಿನಿಮಮ್ 4-5 ದಿನಕ್ಕೆ ವ್ಯಾಯಾಮ ಮಾಡಬೇಕು ಸರ್. ಎರಡು, ಮತ್ತು ಹುಟ್ಟಿದ ಮಗುವಿಗೆ ಎದೆ ಹಾಲನ್ನು ಕುಡಿಸಬೇಕು ಸರ್. ಎರಡು, ಆಮೇಲೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೋರಿಸಿ, ಏನೇ ಒಂದು ಸಣ್ಣ ಕಂಡು ಬಂದರೂ, ಚೇಂಜಸ್ ಕಂಡು, ಬದಲಾವಣೆ ಕಂಡು ಬಂದರೆ ವೈದ್ಯರಿಗೆ ತಕ್ಷಣವೇ ತೋರಿಸಿಕೊಂಡು ಅದನ್ನು ಪರಿಹರಿಸಬೇಕು ಸರ್. ನೋಡ್ರಿ, ಪ್ರತಿಯೊಂದಕ್ಕೂ ಚಿಕಿತ್ಸೆ ಎಲ್ಲಾ ದೇಶಗಳಲ್ಲಿ ಇದಾವೆ, ನಮ್ಮ ಭಾರತ ದೇಶದಲ್ಲಿ ಇದಾವೆ, ಬೇರೆ ದೇಶದಲ್ಲಿ ಇದಾವೆ. ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಆಗುತ್ತೆ ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಅನುಕೂಲ. ನಮಸ್ಕಾರ. ಡಾಕ್ಟರ್, ಈಗ ನಮ್ಮ ಜನಸಾಮಾನ್ಯರಲ್ಲಿ ಒಂದು ಭಯ, ಗಡ್ಡೆ ಆದ ತಕ್ಷಣ ಅಥವಾ ಇನ್ನೇನೋ ಕಾಣಿಸ್ಕೊಂಡ ತಕ್ಷಣ ಯಾವುದು ಕ್ಯಾನ್ಸರ್ ಇರ್ಬೋದು ಅನ್ನೋ ಒಂದು ಮನೋಭಾವನೆ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗೋದಲ್ಲ. ನೀವು ಹೇಳ್ದ ಆವಾಗಲೇ ಹೇಳಿದ್ರಿ, ಆ ಭಯದಿಂದ ಅರ್ಧ ಕಾಯಿಲೆಗಳನ್ನು ಉಲ್ಬಣಗೊಳಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅರಿವಿಲ್ದೇ ಜನಕ್ಕೆ ಏನಾಗುತ್ತೆ ಅಂದರೆ, ಎಲ್ಲಿ ಹೋದ್ರೆ ನೀವು ಹೇಳಿದ್ರಲ್ಲ ಡಾಕ್ಟರ್ ಪರೀಕ್ಷೆ ಮಾಡಿಬಿಟ್ಟಿದ್ದು ಕ್ಯಾನ್ಸರ್ ಅಂತ ಹೆಸರಿಟ್ಟರೆ, ನಾವು ಇದನ್ನೇ ಮೊದಲೊಂದು ಕಾಲಿತ್ತು ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಒಳಗೆ ನಾವಿದ್ವಿ. ಈಗ ಆ ರೀತಿಯ ಪರಿಸ್ಥಿತಿ ಇಲ್ಲ. ಪ್ರತಿಯೊಂದು ಕ್ಯಾನ್ಸರ್ಗೂ ಇವತ್ತು ಚಿಕಿತ್ಸೆಯನ್ನು ನಾವು ನೋಡ್ಬೋದಾಗಿದೆ, ಅದಕ್ಕೆ ಪರಿಹಾರಗಳು ಕಂಡಿದ್ದು, ಎಷ್ಟೋ ಜನ ಗುಣಮುಖರಾಗಿದ್ದಾರೆ. ಯಾವ ರೀತಿಯ ಒಂದು ಅರಿವನ್ನು ಜನರಿಗೆ ಮೂಡಲಿಕ್ಕೆ ಇಷ್ಟಪಡಿಸ್ತೀರಿ ಸರ್? ಮೊದಲನೇದಾಗಿ ನೀವು ಹೇಳಿದ್ದು ಸರಿ, ನಾವು ಈ ಕ್ಯಾನ್ಸರಿನ ಏನಿದೆ, ಸ್ಪೆಷಲಿ ಸ್ತನದ ಕ್ಯಾನ್ಸರ್, ಸ್ತನದ ಅರ್ಬುದ ರೋಗವನ್ನು ಬಹಳಷ್ಟು ಅದನ್ನು ಓದಿ ತಿಳಿದು ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ, ರೇಡಿಯೋಥೆರಪಿ, ಹಾರ್ಮೋನೋಥೆರಪಿಯನ್ನು ಕೊಟ್ಟು ಅದನ್ನು ಕಡಿಮೆ ಹಂತದಲ್ಲಿ ಇದ್ದರೆ ಅದನ್ನು ಪೂರ್ತಿಯಾಗಿ ಗುಣಮುಖಪಡಿಸಬಹುದು. ಕೆಲವೊಂದು ಕ್ಯಾನ್ಸರ್ ದೇಹದಲ್ಲಿ ಪೂರ್ತಿಯಾಗಿ ಗುಣಮುಖಿಸುವುದರಲ್ಲಿ ಇದು ಸ್ತನದ ಕ್ಯಾನ್ಸರ್ ಕೂಡ ಒಂದು. ಹಾಗಾಗಿ ನಾವು ಇದನ್ನು ಅರ್ಲಿ ಸ್ಟೇಜಸ್ ನಲ್ಲಿ ಪತ್ತೆ ಹಾಕುವುದು ಬಹಳ. ಪುರುಷರಲ್ಲಿ ಯಾವ ತರ ಅದು ಇದೆ, ಯಾವ ತರ ಕಂಡಿಡ್ಕೋಬಹುದು ಅವರು? ಪುರುಷರಲ್ಲಿ ಕೂಡ ಸೇಮ್ ಇದೇ ತರ ಆಗುತ್ತೆ ಸರ್. ತೊಟ್ಟಲಿಂದ ರಕ್ತ ಸೋರುವುದು ಅಥವಾ ಒಂದೇ ಎದೆಯ ಭಾಗದಲ್ಲಿ ದಪ್ಪವಾಗುವುದು, ಕಿತ್ತಳೆಯ ಚರ್ಮದ ರೀತಿಯಲ್ಲಿ ಸ್ತನದ ಚರ್ಮ ಆಗುವುದು, ಬಗಲಲ್ಲಿ ಕಂಕಳಲ್ಲಿ ಗಂಟು ಕಾಣಿಸಿಕೊಳ್ಳುವುದು ಇದಾದರೂ. ಮಾತಾಡೋಣ ಡಾಕ್ಟರ್, ಈಗ ನಮ್ಮ ಕರೆಗಳನ್ನು ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ, ಯಾರು ಮಾತಾಡಿದ್ರಿ? ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕುಮಾರ್ ಸರ್ ನಮಸ್ಕಾರ. ನಮಸ್ಕಾರ ರೀ, ಆರಾಮಿದ್ರಿ? ಆರಾಮ್ ಸರ್, ನೀವು ಆರಾಮಿದ್ರಿ ಸರ್? ಹಾ, ಆರಾಮಿದ್ದೀರಿ. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ಸರ್, ನನ್ನ ಎರಡ್ ಪ್ರಶ್ನೆಗಳಿದಾವೆ. ಒಂದು ಪ್ರಶ್ನೆ ಏನಂದ್ರೆ, ಈ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರುತ್ತೋ ಅಥವಾ ಮಹಿಳೆಯರಲ್ಲಿ ಕಂಡು ಬರುತ್ತೆ ಅಂತ ಒಂದ್ ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ, ಈ ಒಂದು ಸ್ತನದ ಕ್ಯಾನ್ಸರ್ ಎಷ್ಟು ವರ್ಷದಿಂದ ಪ್ರಾರಂಭವಾಗುತ್ತೆ ಬರೋಕೆ ಅಂತ, ಅಂದ್ರೆ ಇದಕ್ಕೇನಾದ್ರೂ ಮಿತಿ ಇದೆಯಾ ಅಂತ ವಯಸ್ಸಿಂದು? ನೀವು ಕೇಳಿದ ಎರಡು ಪ್ರಶ್ನೆಗೆ ಉತ್ತರ. ನೀವು ಕೇಳಿದ ಮೊದಲ ಪ್ರಶ್ನೆ, ಇದು ಬಹುತೇಕವಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತದೆ ಸರ್, ಆದರೆ ಕೆಲವೊಬ್ಬ ಗಂಡು ಮಕ್ಕಳಲ್ಲಿಯೂ ಕೂಡ ಕಾಣಿಸಿಕೊಳ್ಳಬಹುದು. ಇದಕ್ಕೆ ಕಾರಣಗಳು ಹೆರಿಡಿಟರಿ ಅಥವಾ ಅನುವಂಶಿಕ ಅಥವಾ ಫೆಮಿಲಿಯಲ್ ಕೌಟುಂಬಿಕ ಕಾರಣಗಳು ಇರುತ್ತವೆ ಸರ್. ಒಂದನೇ ಪ್ರಶ್ನೆ. ನೆಕ್ಸ್ಟ್ ನೀವು ಕೇಳಿದ ಎರಡನೇ ಪ್ರಶ್ನೆಗೆ, ಈ ಸ್ತನದ ಕ್ಯಾನ್ಸರ್ ಯಾವ ವಯಸ್ಸು ಅಂತ ಕೇಳ್ತಿದ್ದೀರಲ್ಲ, ಯೂಶ್ವಲಿ 40 ಅಥವಾ 50 ಮೇಲೆ ಇದು ಕಾಣಿಸಿಕೊಳ್ಳುತ್ತದೆ ಸರ್. ಆದರೆ ಈ ರೋಗ ಲಕ್ಷಣ, ಇದು ಅಪಾಯಕಾರಿ ಅಂಶಗಳು ಒಬ್ಬರಲ್ಲಿ ಇದ್ದಲ್ಲಿ ಸಣ್ಣ ವಯಸ್ಸು, ಇವನ್ 15 ವಯಸ್ಸರಿಂದನೂ ಕಾಣಿಸಿಕೊಳ್ಳಬಹುದು ಸರ್. ಹಾಗಾಗಿ ನಾವು ಇದನ್ನ ಗಮನವಾಗಿ ಸೂಕ್ಷ್ಮವಾಗಿ ನೋಡಿಕೊಳ್ಳುತ್ತಾ ಇರಬೇಕು ಸರ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಡಾಕ್ಟರ್, ನಾನು ಇನ್ನೊಂದು ಪ್ರಶ್ನೆ ಕೇಳಿತ್ತು. ಸರ್, ಬೇರೆಯವ್ರಿಗೆ ಅವಕಾಶ ಕೊಡಿ. ನಿಮ್ಮ ಅವಧಿಯಲ್ಲಿ ನೀವು ಕೇಳ್ಬಿಟ್ಟಿದ್ದೀರ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ, ಬೇರೆಯವ್ರಿಗೆ ಅವಕಾಶ ಕೊಡಿ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಬೆಳಗಾವಿಯಿಂದ ಶಂಕರ್ ತಾರಾಪುರ ಅಂತ ಮಾತಾಡೋದು ಸರ್. ಶಂಕರ್ ಅವರೇ, ಡಾಕ್ಟರ್ ಇದಾರೆ ಮಂಜುನಾಥ್ ಅವರು, ನೀವು ನೇರವಾಗಿ ಪ್ರಶ್ನೆ ಕೇಳ್ಬೋದು, ಮಾತಾಡಿ. ಮಂಜುನಾಥ್ ಸರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ಒಂದು ಪ್ರಶ್ನೆ ಇದೆ ಸರ್. ಹಾ ಸರ್. ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಟೇಜ್ ಅನ್ನ ಯಾವ ರೀತಿ ನಿರ್ಧಾರ ಮಾಡ್ತಾರ, ಒಂದೇ ಪ್ರಶ್ನೆ ಸರ್. ನಿರ್ಧಾರ ಮಾಡಿದ ನಂತರ ಏನ್ ಟ್ರೀಟ್ಮೆಂಟ್ ಮಾಡ್ತಾರ, ಮತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ ದಿಂದ ಮಹಿಳೆಯರು ಸಾವನ್ನಪ್ತಾ ಇದಾರೆ, ಅದಕ್ಕೆ ಯಾವ ರೀತಿ ಸಾವನ್ನಪ್ತಾ ಇದಾರೆ, ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೇಕು. ಓಕೆ, ಇದು ಬಹಳ ಒಳ್ಳೆ ಪ್ರಶ್ನೆಗಳಾಗಿದೆ ಸರ್. ಒಂದು ಸ್ಟೇಜ್ ಹೇಗೆ ಕಂಡುಹಿಡಿಯುತ್ತಾರೆ ಅಂತಂದ್ರೆ, ಗಾತ್ರದ ಸೈಜ್, ಈಗ ಕೆಲವೊಂದು 4 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್, ಕೆಲವೊಂದು 2 ಸೆಂಟಿಮೀಟರ್, ಅದು ಒಂದಿರುತ್ತೆ ಸರ್. ನೆಕ್ಸ್ಟ್ ಕಂಕಳಲ್ಲಿ ಕಂಡು ಬರುವ ಗಡ್ಡೆಗಳು, ಅಂದರೆ ಅದು ಲಿಂಫ್ ನೋಡ್ಸ್ ಅಂತ ಕರಿತೀವಿ ಸರ್, ಅದನ್ನು ಹೊರತುಪಡಿಸಿ ಮೆಟಾಸ್ಟೈಸಿಸ್ ಅಂದರೆ ದೂರದ ಆರ್ಗನ್ಸ್ಗೆ, ಶ್ವಾಸಕೋಶಕ್ಕೆ, ಬೆನ್ನೆಲುಬಿಗೆ, ಅಂಡಾಣುಗೆ ಇವೆಲ್ಲ ಹರಡಿದರೆ, ಅದರ ಕ್ಯಾನ್ಸರಿನ ಹರಡುವಿಕೆ ಜಾಸ್ತಿ ಆದಲ್ಲಿ ಅದರ ಸ್ಟೇಜಸ್ ತುಂಬ ಜಾಸ್ತಿ ಆಗುತ್ತೆ ಸರ್. ಇದನ್ನು ತಿಳಿದುಕೊಳ್ಳಲು ನಾವು ಸಿ ಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೋನೋಗ್ರಫಿ ಮತ್ತು ಮ್ಯಾಮೋಗ್ರಫಿಯನ್ನು ಮಾಡುತ್ತೇವೆ ಸರ್, ಮತ್ತು ಕೆಲವೊಮ್ಮೆ ಬೋನ್ ಸ್ಕ್ಯಾನ್ ಕೂಡ ಮಾಡಬೇಕಾಗುತ್ತೆ. ಅದಾದ ನಂತರ ಸ್ಟೇಜಸ್ ಅನ್ನು ತಿಳಿದುಕೊಳ್ಳುತ್ತೇವೆ ಸರ್. ಈಗ ಇಲ್ಲಿ ಒಂದು ಏನು ಜಿಜ್ಞಾಸೆ ಅಂದ್ರೆ ಸರ್, ಎಸ್ ಸರ್, ಇದು ಸ್ಟೇಜ್ ಅನ್ನ ಸರಿಯಾಗಿ ನಿರ್ಧಾರ ಮಾಡ್ತಾ ಇಲ್ಲ, ಇವತ್ತು ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಆಗಿತ್ತು ಸರ್. ಹಾ ಸರ್. ಅದು ಸ್ಟೇಜ್ ಅನ್ನ ಗುರುತಿಸುವಲ್ಲಿ ಇವತ್ತು ಡಾಕ್ಟರ್ ವಿಫಲ ಆಗ್ತಾ ಇದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಇಲ್ಲ ಸರ್, ಅದು ಸ್ಟೇಜಿಂಗ್ ಏನಿದೆ, ಇದು ಸ್ತನದ ಕ್ಯಾನ್ಸರ್ ವಿಷಯ ಏನಿದೆ, ಅದು ನಮ್ಮ ದೇಶದಲ್ಲೇ ಅಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಫೈನಾನ್ಸ್ ಮಾಡಿ ಅದನ್ನು ಬಹಳ ಸೂಕ್ಷ್ಮವಾಗಿ ಇದು ಮಾಡಿ ಕಂಡುಹಿಡಿದಿದ್ದಾರೆ ಸರ್, ಅದರ ಟ್ರೀಟ್ಮೆಂಟ್ ಇರುವುದು. ಆ ಟ್ರೀಟ್ಮೆಂಟಿನ ಇದರಿಂದ ನಾವು ಈ ಸ್ತನದ ಕ್ಯಾನ್ಸರನ್ನು ಪೂರ್ತಿಯಾಗಿ ಕಡಿಮೆಗೊಳಿಸಬಹುದು. ಆ ಸ್ಟೇಜಿಂಗ್ ಕೂಡ ಇದೇ ಇದರಲ್ಲಿ ನಾವು ಹಲವಾರು ಸ್ಟೇಜಸ್ಗಳಲ್ಲಿ ಕಂಡುಹಿಡಿಯಬಹುದು ಸರ್. ಆ ಸ್ಟೇಜಸ್ನಲ್ಲಿ ನಾವು ಸಬ್ ಸ್ಟೇಜಸ್ ಅಂದರೆ ಅದರಲ್ಲಿ ಮತ್ತು ಸಣ್ಣ ಸ್ಟೇಜಸ್ನಲ್ಲಿ ವಿಂಗಡಣೆಗೊಳಿಸಿ ಅದರ ಮುಖಾಂತರ ಅದರ ಪ್ರಯುಕ್ತವಾಗಿ ಕೊಡಬಹುದು ಸರ್. ಉದಾಹರಣೆಗೆ ಇವತ್ತು ಫೆಬ್ರವರಿ 4 ಈ ಕ್ಯಾನ್ಸರ್ ದಿನಾಚರಣೆಯದು ಮೋಟೋ ಏನ ಥೀಮ್ ಏನೆಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಥರದ ಟ್ರೀಟ್ಮೆಂಟ್, ಅಂದರೆ ಒಂದು ಕ್ಯಾನ್ಸರ್ ಒಬ್ಬರಿಗೆ ಬಹಳ ಯುನೀಕ್ ಆಗಿರುತ್ತೆ ಸರ್, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡುವುದು. ಅಂದ್ರೆ ಸರ್, ಈಗ ಅದು ಯಶಸ್ವಿ ಆಗ್ತಾ ಇಲ್ಲ ಮತ್ತು ಕೊನೆಗೆ ಸಾವನ್ನಪ್ತಾ ಇದ್ದಾರೆ ಸರ್ ಬಹಳಷ್ಟು ಸಂಖ್ಯೆಯಲ್ಲಿ. ಹೌದು ಸರ್, ಅದು ಲೇಟ್ ಸ್ಟೇಜಸ್ ನಲ್ಲಿ ಅಥವಾ ಮೆಟಾಸ್ಟಾಸಿಸ್ ಅಂದ್ರೆ ಶ್ವಾಸಕೋಶಕ್ಕೆ ಹರಡಿದಾಗ ಅಥವಾ ಕ್ಯಾನ್ಸರ್ ಗ್ರೇಡ್ ಬಹಳ ಜಾಸ್ತಿ ಇದ್ದಾಗ ಆವಾಗ ನಾವು ಸೋಲುತ್ತೇವೆ ಸರ್ ಈ ಕ್ಯಾನ್ಸರ್ ಮುಂದೆ. ಹಾಗಾಗಿ ಸಾವನ್ನಪ್ಪಕ್ಕೆ ಏನ್ ಕಾರಣ ಆಗ್ತದೆ ಅಂತ? ಅದೇ ಸರ್, ಒಂದು ಹಳೆ ಬಹಳ ಉತ್ತರ ಭಾಳ ಹೈಯರ್ ಸ್ಟೇಜಸ್ಸಲ್ಲಿ ಕಂಡುಹಿಡಿಯೋದು ಸರ್. ಒಂದು ಇನ್ನೊಂದು ಮೆಟಾಸ್ಟೇಸಿಸ್ ಅಂತ ಆಗೋದು ಸರ್, ಅಂದರೆ ಶ್ವಾಸಕೋಶಕ್ಕೆ ಹರಡೋದು, ಅಂಡಾಣುಗೆ ಹರಡೋದು, ಮೂಳೆಗಳಿಗೆ ಹರಡೋದು, ಮೆದುಳಿಗೆ ಹರಡೋದು, ಮತ್ತು ಕರಳುಗಳಿಗೆ ಹರಡಿದರು. ಈ ಥರ ರೀತಿಯಲ್ಲಿ ಎಲ್ಲ ಕಡೆ ಹರಡಿದಾಗ ನಾವು ಕೊಡುವ ಕೀಮೋಥೆರಪಿಯನ್ನು ತಡೆಯಲಾಗದೆ, ರೇಡಿಯೋಥೆರಪಿಯನ್ನು ಕೊಡಲಾಗದೆ, ಆವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಪೇಷಂಟ್ ಇದಕ್ಕೆ ಸಾವನ್ನಪ್ಪುತ್ತಾರೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ ಡಾಕ್ಟರ್, ನಾವು ಇನ್ನೊಂದು ಪ್ರಶ್ನೆ ಕೇಳಬೇಕಾಯ್ತು. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು ಸರ್. ಲಾಲ್ ಮೊಹಮ್ಮದ್ ಅವರು ಹೇಳ್ರಿ, ನಿಮ್ಮ ಪ್ರಶ್ನೆ ಏನಂತಂದು ಡಾಕ್ಟರ್ ಕೇಳ್ರಿ, ನೇರವಾಗಿ ಕೇಳಿ. ಹಾ ಸರ್, ನಮಸ್ಕಾರ ಸರ್, ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ಸರ್. ಸರ್, ಈಗ ಕೆಲವೊಬ್ಬರಿಗೆ ಊಟ ಮಾಡೋ ಹೊತ್ತಿಗೆಲ್ಲ ಗಂಟಲಲ್ಲಿ ಊಟ ಹೋಗಂಗಿಲ್ಲ, ಹೌದು ಸರ್. ಅದು ಹೆಚ್ಚುವರಿ ವಯಸ್ಸಾದವರಿಗೆ ಗಂಟಲಿನ ಕ್ಯಾನ್ಸರಿನ ಒಂದು ರೋಗ ಲಕ್ಷಣ ಇರಬಹುದು ಸರ್, ಅದನ್ನು ಆದಷ್ಟು ಬೇಗನೆ ವೈದ್ಯರಲ್ಲಿ ತೋರಿಸಿಕೊಳ್ಳಬೇಕು ಸರ್. ಅದು ಎಷ್ಟು ವಯಸ್ಸದವರಿಗೆ ಅದು ಕಾಣಿಸಬಹುದು ಸರ್? ಸರ್, ಈಗ ತಂಬಾಕು ಸೇವನೆ ಅಥವಾ ಬೀಡಿ ಸಿಗರೇಟ್ ಸೇವನೆಯಿಂದ ಅತಿ ಕಡಿಮೆ ವಯಸ್ಸು 40 ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಸರ್. ಕೆಲವರಿಗೆ ಸೇವನೆ ಮಾಡಂಗಿಲ್ಲ ಸರ್, ಅಂತವರಿಗೂ ತೊಂದರೆ ಆಗ್ತಾ ಇದೆ. ಹಾ ಸರ್, ಅವಾಗ ಕೆಲವೊಮ್ಮೆ ಅವರು ಆದಷ್ಟು ಬೇಗ ವೈದ್ಯರನ್ನು ತೋರಿಸಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬೇಕು ಸರ್. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ ಹಲೋ ನಮಸ್ಕಾರ ಸರ್, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಬಾಗಲಕೋಟೆಯಿಂದ ಮಾತಾಡೋದು. ತಮ್ಮ ಹೆಸರ್ರಿ? ಎಲ್ ಬಡಿಗೇರ್ ಅಂತ ಹೇಳಿ ಸರ್. ಬಡಿಗೇರ್ ಅವರೇ, ಡಾಕ್ಟರ್ ಇದ್ರೆ ಮಾತಾಡಿ ನೇರವಾಗಿ ಕೇಳಿ ಸರ್. ಅದಕ್ಕೇನು ವಯಸ್ಸಿನ ನಿರ್ಬಂಧ ಇದೆ? ನಾ ಇದೇ ವಯಸ್ಸಿನಲ್ಲಿ ಬರ್ತಾ ಇದೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ ಅಥವಾ ಮಿಡ್ಲ್ ಏಜ್ ಅಲ್ಲಿ ಅಥವಾ ಓಲ್ಡ್ ಏಜ್, ಹಿಂಗೇನಾದ್ರೂ ಏಜ್ ಏನಿದೆಯಾ ಸರ್, ಕ್ರೈಟೀರಿಯಾ ಇದೆಯಾ? ಹೌದು ಸರ್, ನಮ್ಮ ದೇಶದಲ್ಲಿ ಭಾರತೀಯರಲ್ಲಿ ಬಹುತೇಕ ಹೆಣ್ಣು ಮಕ್ಕಳು 40, 50, 70 ಈ ವಯಸ್ಸಿನಲ್ಲಿ ಹೆಚ್ಚಾಗುತ್ತೆ ಸರ್. ಆದರೆ ಈ ಕೆಳಗಿನ ವರ್ಷಗಳಲ್ಲಿ 25, 35 ಕೂಡ ಈ ಕ್ಯಾನ್ಸರು ಕಾಣಬರುತ್ತಿದೆ ಸರ್. ಕಾರಣ ಈ ಹೆಣ್ಣು ಮಕ್ಕಳಲ್ಲಿ ಈ ಅಪಾಯಕಾರಿ ಅಂಶಗಳು ಹೆಚ್ಚಾಗುತ್ತಿದೆ ಸರ್. ಅಂದರೆ ಜೆನೆಟಿಕ್, ಅಂದರೆ ಫೆಮಿಲಿಯಲ್ ಮತ್ತು ಕೌಟುಂಬಿಕ ಅನುವಂಶಿಕ ಕಾರಣಗಳಿಂದ ಇದು ಸಣ್ಣ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಸರ್. ಹಾಗಾಗಿ ನಾವು ಯಾವುದೇ ರೋಗ ಲಕ್ಷಣಗಳನ್ನು ಕಡೆಗಣಿಸದೆ ಬಹಳ ಸೂಕ್ಷ್ಮಿಯಾಗಿ ನೋಡಿಕೊಳ್ಳಬೇಕು ಸರ್. ಅಂದ್ರೆ ಕುಟುಂಬದಲ್ಲಿ ಅಥವಾ ನಮ್ಮ ಅನುವಂಶತೆಯಲ್ಲಿ ಯಾರಿಗಾದ್ರೂ ಈ ಕಾಯಿಲೆ ಇದ್ರೆ ಹೌದು ಸರ್, ಸ್ತನದ ಕ್ಯಾನ್ಸರ್. ಹಾ ಸರ್, ಹೇಳಿ. ಆ ಸಮಯದಲ್ಲಿ ಹೆಣ್ಮಗಳು ಮಗುವಿಗೆ ಎದೆ ಹಾಲನ್ನು ಕುಡಿಸಬಹುದಾ? ಹಾ ಸರ್, ಆದಾಗ ಅದರಲ್ಲಿ ಎದೆ ಹಾಲನ್ನು ಕುಡಿಸಬಹುದು ಸರ್. ಅಥವಾ ಮಗುವಿಗೆ ತೊಂದರೆ ಆಗಲ್ಲ ಸರ್. ತೊಟ್ಟು ಇನ್ವಾಲ್ವ್ಮೆಂಟ್ ಆಗಲಿಲ್ಲ ಅಂದ್ರೆ ಕುಡಿಸಬಹುದು ಸರ್. ಇಲ್ಲವಾದಲ್ಲಿ ವೈದ್ಯರನ್ನು ಕಂಡು ಅದರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಸರ್. ನಮಸ್ಕಾರ ನಮಸ್ಕಾರ. ಹಲೋ ಹಲೋ, ಯಾರು ಮಾತಾಡೋದ್ರಿ? ನಮಸ್ಕಾರ ರೀ, ಯಾರು ಮಾತಾಡೋದು? ಪ್ರಶ್ನೆ ಇತ್ತು, ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಆರ್ಟಿಫಿಷಿಯಲ್ ಬ್ರೆಸ್ಟ್ ಟೆಕ್ನಿಕ್ ಬಂದದೇನು ಮತ್ತೆ ಬೇರೆ ಆಗಲಿಲ್ಲ ಬೇರೆ ಸ್ಥಾನಗಳನ್ನ ಹಾಕ್ತಾರ ಇಂಡಿಯಾದಾಗ ಬಂದದೇನು? ಸರ್, ನೀವು ಕೇಳಿದ ಹಾಗೆ ಗಂಟು, ಕ್ಯಾನ್ಸರಿನ ಗಂಟು ಸಣ್ಣದಾದಲ್ಲಿ ಬ್ರೆಸ್ಟ್ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೀವಿ ಸರ್. ಅದರಲ್ಲಿ ನಮ್ಮ ಬ್ರೆಸ್ಟನ್ನೇ ಆಕಾರವನ್ನು ಇದು ಮಾಡುತ್ತೇವೆ. ಇಲ್ಲವಾದಲ್ಲಿ ಇತರೆ ವಸ್ತುಗಳು ಅಂದರೆ ಸಿಲಿಕಾನ್ ಜೆಲ್ ಅದನ್ನು ಹಾಕುತ್ತೇವೆ ಸರ್. ಅದನ್ನು ಹಾಕಿ ಅದನ್ನು ಅಲಂಕಾರ ಮಾಡುತ್ತೇವೆ ಸರ್. ಮುಂದಿನ ಕರೆ ನೋಡೋಣ ಡಾಕ್ಟರ್. ಹಲೋ ಹಲೋ ಹಲೋ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ನಮಸ್ಕಾರ ರೀ, ಮಾತಾಡ್ರಿ. ಆ ಸ್ತನ ಕ್ಯಾನ್ಸರ್ ಮಹಿಳೆಯರಿಗೆ ಬರ್ತದೆ, ಆದ್ರೆ ಪುರುಷರಿಗೆ ಏಕೆ ಬರುತ್ತದೆ ಅಂತ? ಹಾ ಸರ್, ಒಳ್ಳೆ ಪ್ರಶ್ನೆ ನಿಮ್ದು. ಈಗ ನೋಡಿ, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂದರೆ ಋತುಚಕ್ರಗಳಿಂದ ಕಾರಣವಾಗಿ ಹಾರ್ಮೋನ್ ಅಲ್ಲಿ ಹೆಚ್ಚಾಗೋದು ಕಡಿಮೆ ಆಗೋದು ಆಗುತ್ತೆ ಸರ್. ಸೊ ಆದ ಕಾರಣ ನಮ್ಮ ಎದೆಯಲ್ಲಿನ ಸ್ತನದಲ್ಲಿನ ಕೊಬ್ಬಿನಾಂಶ ಆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ಗೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಸರ್. ಸೊ ಹಾಗಾದಾಗ ಅವರಲ್ಲಿ ಈ ಥರ ರೆಸ್ಪಾನ್ಸ್ ಹೆಚ್ಚಾಗೋದು ಕಡಿಮೆ ಆಗೋದು ಪ್ರತಿ ಸಲ ಇರುತ್ತೆ ಸರ್. ಅದನ್ನು ಋತುಚಕ್ರದಿಂದ ಹೋಲಿಸಲಾಗುತ್ತೆ. ಅದೇ ಗಂಡು ಮಕ್ಕಳಲ್ಲಿ ಈ ಋತುಚಕ್ರ ಇರಲ್ಲ ಸರ್. ಆದ ಕಾರಣ ನಮ್ಮಲ್ಲಿ ಗಂಡು ಮಕ್ಕಳಲ್ಲಿ ಕಡಿಮೆಯಾಗಿ ಕಾಣಿಸಿಕೊಳ್ಳುತ್ತದೆ, ಬಟ್ ಅವರಲ್ಲಿಯೂ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತದೆ ಸರ್. ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ಮಂಜುನಾಥ್ ಸರ್, ಇಲ್ಲಿ ಬಿಜಾಪುರದಿಂದ ಸರ್. ಡಾಕ್ಟರ್ ಇದಾರೆ ಮಾತಾಡ್ರಿ. ಸರ್ ಈಗ ಕ್ಯಾನ್ಸರ್ ಪ್ಲಾಸ್ಟಿಕ್ ಚಾದ ಕಪ್ ನಾಗ ಚಾ ಕುಡಿದ್ರೆ ಬರ್ತೈತಿ, ಮತ್ತು ಪ್ಲಾಸ್ಟಿಕ್ ಹಾಳೆ ಉಂಟ್ರೆ ಬರ್ತೈತಿ, ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತೈತೆ ಅಂತಾರೆ ಸರ್. ಅದ ಕರೆ ಸರ್, ಸ್ತನದ ಕ್ಯಾನ್ಸರ್ಗೆ ಪ್ಲಾಸ್ಟಿಕ್ಕಿನ ಇನ್ನೂ ಸಂಬಂಧವನ್ನು ಏನೂ ಇಲ್ಲ ಸರ್. ಈ ಇನ್ನೂವರೆಗೂ ನಮ್ಮ ಇದರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಪ್ಲಾಸ್ಟಿಕ್ ಬೆಳವಣಿಗೆಯಲ್ಲಿ ಏನು ಯಾವುದೇ ರಿಸ್ಕ್ ಫ್ಯಾಕ್ಟರ್ ಅಥವಾ ಅಪಾಯಕಾರಿ ಅಂಶ ಇಲ್ಲ ಸರ್. ಅಲ್ಲ, ಜಾಸ್ತಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಇಂಥ ತಪ್ಪು ಕಲ್ಪನೆಗಳು ಬರ್ತವೆ ನೋಡ್ರಿ. ನಮಸ್ಕಾರ. ಹಲೋ ಡಾಕ್ಟ್ರೆ, ಈಗ ಸಾಮಾನ್ಯ ಎಲ್ಲರೂ ಇದು ಒಂದು ತಪ್ಪು ಕಲ್ಪನೆಯಲ್ಲೇ ಹೋಗ್ತಾ ಇದಾರೆ, ದೇಹದಲ್ಲಿ ಯಾವುದೇ ಭಾಗಗಳಲ್ಲಿ ನೋವುಗಳು ಕಂಡು ಬಂದರೆ ಸಾಮಾನ್ಯವಾಗಿ, ಅಥವಾ ಎದೆಯಲ್ಲಿ ನೋವು ಕಂಡು ಬಂದರೆ ಡಾಕ್ಟರ್ ಹತ್ರ ಹೋಗಿ ಅದರ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅದು ಕ್ಯಾನ್ಸರ್ ಹೌದೋ ಅಲ್ಲೋ. ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ, ಎಲ್ಲ ಗಡ್ಡೆಗಳನ್ನು ನಾವು ಪರೀಕ್ಷೆ ಮಾಡಿಸ್ಕೊಂಡಲ್ಲಿ ಉತ್ತಮ. ಈಗ ಋತುಚಕ್ರದಲ್ಲಿ ಏರುಪೇರಾದಾಗ ಮಹಿಳೆಯರಲ್ಲಿ ಯಾವ ರೀತಿಯಿಂದ ಕ್ಯಾನ್ಸರ್ ಬರೋಂಥ ಸಾಧ್ಯತೆ ಇರುತ್ತೆ? ಸರ್, ಈಗ ಋತುಚಕ್ರದಲ್ಲಿ ಈಸ್ಟ್ರೋಜನ್ ಹೆಚ್ಚಾದಾಗ ಅದು ಸ್ತನದಲ್ಲಿ ಕೆಲವೊಂದು ಚೇಂಜಸ್ಗಳು ಬದಲಾವಣೆಗಳು ಆಗುತ್ತಿರುತ್ತೆ ಸರ್. ಮತ್ತು ಪ್ರೊಜೆಸ್ಟ್ರಾನ್ ಮತ್ತೆ ಹೆಚ್ಚಾದಾಗ ಅದರಲ್ಲಿ ಕೂಡ ಕೆಲವು ಚೇಂಜಸ್ಗಳು ಆಗ್ತಾ ಇರುತ್ತೆ ಸರ್. ಒಂದು ದೇಹದ ಒಂದು ಜೀವಕೋಶಕ್ಕೆ ಇಷ್ಟೊಂದು ಪದೇ ಪದೇ ಚೇಂಜ್ ಆದಾಗ ಮತ್ತು ಮೇಲೆ ಹೇಳಿದ ಅಪಾಯಕಾರಿ ಅಂಶಗಳು ಒಟ್ಟಿಗೆ ಸೇರಿದಾಗ ಅವೆಲ್ಲವೂ ಸೇರಿ ಕ್ಯಾನ್ಸರ್ ಆಗೋ. ಅಲ್ಲ, ನೀವು ಆವಾಗಲೇ ಹೇಳಿದ್ರಿ ಋತುಚಕ್ರ ನಿಂತು ತಡವಾಗಿ ನಿಲ್ಲೋದ್ರಿಂದ. ಹೌದು, ಆವಾಗಲೂ ಕಾಣಿಸ್ಕೊಳ್ಳಿ. ಹೌದು, ಯಾಕಂದ್ರೆ ಈಗ ಋತುಚಕ್ರ ಅದೊಂಥರ ಅದನ್ನು ಒಂಥರ ಎಫೆಕ್ಟ್ ಇರೋ ಹಾಗೆ ಸರ್. ಕಾರ್ಸಿನೋಜೆನಿಕ್ ಅಂದರೆ ರೋಗ ಉತ್ಪನ್ನ ಮಾಡುವ ಸಾಧ್ಯತೆ ಇರುವ ಇದು ಸರ್, ಈಸ್ಟ್ರೋಜನ್ಗೆ ಮತ್ತೆ ಪ್ರೊಜೆಸ್ಟ್ರಾನ್ಗೆ. ಅದು ಹೆಚ್ಚು ನಾವು ಎಕ್ಸ್ಪೋಜರ್ ಆದಲ್ಲಿ, ಲೇಟ್ ಆಗಿ ಋತುಚಕ್ರ ನಿಂತಲ್ಲಿ ಅವರಲ್ಲಿ ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಇರುತ್ತೆ ಸರ್. 55 ನಂತರ ಅಥವಾ ಬಹಳ ಬೇಗ ಶುರುವಾದರೆ 12 ವಯಸ್ಸಿನ ಮುಂಚೆ ಶುರುವಾದಲ್ಲಿ ಅವಾಗಾದ್ರೆ ಎಕ್ಸ್ಪೋಜರ್ ಅಂದ್ರೆ ಅದರಿಂದ ಋತುಚಕ್ರ ಹೆಚ್ಚಾದಾಗ, ನಂಬರ್ ಆಫ್ ಸೈಕಲ್ಸ್ ಹೆಚ್ಚಾದಾಗ ಅವರಿಗೆ ಕ್ಯಾನ್ಸರ್ ರಿಸ್ಕ್ ಹೆಚ್ಚಾಗುತ್ತೆ. ಅಲ್ಲ, ಈ ಸ್ತನದಲ್ಲಿ ಗಡ್ಡೆಗಳು ಇರ್ತವಲ್ಲ, ಅವು ನೋವಿದ್ರೆ ಮಾತ್ರ ಕ್ಯಾನ್ಸರೋ ಅಥವಾ ನೋವು ಇಲ್ಲ ಅಂದ್ರೆ ಕ್ಯಾನ್ಸರೋ? ಸರ್, ಸ್ತನದ ಕ್ಯಾನ್ಸರಿನ ಗಡ್ಡೆ ಮೊದಲು ಸ್ಟೇಜಿನಲ್ಲಿ ನೋವು ಇರುವುದಿಲ್ಲ ಸರ್. ಹಾಗಾಗಿ ಬಹಳಷ್ಟು ಜನ ಅದನ್ನು ನಿರ್ಲಕ್ಷಿಸುತ್ತಾರೆ. ಅದು ನೋವು ಆದಾಗ ಅದು ಆಲ್ಮೋಸ್ಟ್ ಸ್ಟೇಜಸ್ ಹೆಚ್ಚಾಗಿರುತ್ತೆ ಸರ್. ಅವಾಗ ನಾವು ಕ್ಯೂರ್ ಮಾಡೋ ಚಾನ್ಸ್ನ ಕಳ್ಕೊಂಡು ಬಿಟ್ಟಿರ್ತೀವಿ ಸರ್. ಈಗ ಇನ್ನೊಂದು ಕರೆ ಇದೆ ನೋಡಣ್ರಿ. ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಹಲೋ, ಮಾತಾಡ್ರಿ, ಯಾರು ಮಾತಾಡೋದು? ನಾವು ಇದು ಮುದ್ದೇಬಿಹಾಳ ತಾಲೂಕು ಗೋನಾಳದಿಂದ. ನಿಮ್ಮ ರೇಡಿಯೋ ದೂರ ಇಡ್ರಿ. ಕೇಳ್ರಿ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದಾರೆ. ಎಲ್ಲ ಗಡ್ಡೆ ಅವು ಕ್ಯಾನ್ಸರ್ ಅಲ್ಲ ಅಂದ್ರಿ? ಹೇಳ್ರಿ, ಡಾಕ್ಟರ್ ಇದಾರೆ, ಮಾತಾಡಿ. ಒಬ್ರು ಆಪರೇಷನ್ ಮಾಡಿ ಇದನ್ ಮಾಡಿದ ಅದನ್ನ ಗೊತ್ತಾಕದೇನ್ರಿ ಅದು? ಸರ್, ಅದೇ ನಾ ಹೇಳಿದಾಗೆ ಒಂದು ಸಲ ವೈದ್ಯರು ನೋಡಿದ ನಂತರ ಅಲ್ಟ್ರಾಸೌಂಡ್ ಮ್ಯಾಮೋಗ್ರಫಿ ಎಲ್ಲ ಮಾಡ್ತೇವೆ. ಅದಾದ ನಂತರ ಡೌಟ್ ಇದ್ದಲ್ಲಿ ಮಾತ್ರ ಸೂಜಿ ಪರೀಕ್ಷೆ ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ಟ್ರೀಟ್ಮೆಂಟನ್ನು ಮಾಡ್ತೇವೆ ಸರ್. ಓಕೆ ಡಾಕ್ಟ್ರೆ, ಈಗ ಸಮಯ ಆಗ್ತಾ ಬಂತು. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದವರು ಡಾಕ್ಟರ್ ಮಂಜುನಾಥ್ ಮೇಟಿಯವರು. ಇವರು ಗುರುವಾರದಂದು ಲಭ್ಯ ಇರ್ತಾರೆ. ಇವರ ದೂರವಾಣಿ ಸಂಖ್ಯೆ, ಇವರನ್ನು ಸಂಪರ್ಕಿಸಬೇಕಾದ್ರೆ 0836247810. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ಅಥವಾ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯಿಂದ ನೀವು ಸಂಪರ್ಕಿಸಬೇಕಾದ್ರೆ 0836247777. ಇನ್ನೊಂದು ದೂರವಾಣಿ ಸಂಖ್ಯೆ 2321000. ಇನ್ನೊಂದು 7187000. ಈ ದೂರವಾಣಿ ಸಂಖ್ಯೆಯಲ್ಲಿ ತಾವು ಕರೆ ಮಾಡಿದ್ದಲ್ಲಿ ತಮಗೆ ಈ ಡಾಕ್ಟರ್ ಲಭ್ಯತೆ ಬಗ್ಗೆ ತಿಳಿಯುತ್ತದೆ. ಇನ್ನು ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಮಹಿಳೆಯರಲ್ಲಿ ಯಾವ ವಯಸ್ಸಿನ ನಂತರ ಮ್ಯಾಮೋಗ್ರಾಫಿ ಪರೀಕ್ಷೆಯನ್ನು ಮಾಡಿಸಬೇಕು? ಮತ್ತೊಮ್ಮೆ, ಮಹಿಳೆಯರಲ್ಲಿ ಯಾವ ವಯಸ್ಸಿನ ನಂತರ ಮ್ಯಾಮೋಗ್ರಾಫಿ ಪರೀಕ್ಷೆಯನ್ನು ಮಾಡಿಸಬೇಕು? ಸರಿಯಾದ ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಕಳೆದ ತಿಂಗಳು ನಾವು ಕೇಳಿದಂಥ ಪ್ರಶ್ನೆ, ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಹೇಗೆ ಅನುಕೂಲಕರವಾಗಿದೆ ಅನ್ನೋದು ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ, ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯು ಕಡಿಮೆ ನೋವು, ಸಮಯದ ಉಳಿತಾಯ, ಬೇಗ ಗುಣಮುಖರಾಗುವುದು, ಗಾಯದ ಸಮಸ್ಯೆಗಳು ಇರೋದಿಲ್ಲ. ಬಹುಮಾನ ಗಳಿಸಿದಂಥವರು ಸುರೇಶ್ ರಾಮಪ್ಪ ಬನ್ನಿಗಿಡದ್, ಪೋಸ್ಟ್ ರೆಡ್ಡೇರ್ ನಾಗನೂರು, ತಾಲೂಕು ನರಗುಂದ, ಜಿಲ್ಲೆ ಗದಗ್. ಸುರೇಶ್ ಅವರೇ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನ ತಲುಪಿಸಲಾಗ್ತದೆ. ಮುಂದಿನ ಮಂಗಳವಾರ ವಿಷಯ ಕ್ಯಾನ್ಸರ್ ನಿರ್ವಹಣೆಯಲ್ಲಿ ಭೌತ ಚಿಕಿತ್ಸೆಯ ಪಾತ್ರ, ಇದರ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ ಸಲೀಮಾ ಬಿಜಾಪುರಿಯವರು. ಇಷ್ಟೊತ್ತು ಡಾಕ್ಟ್ರೆ ನಮ್ಮ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ಸ್ತನದ ಕ್ಯಾನ್ಸರ್ ಬಗ್ಗೆ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದದಲ್ಲಿ ಸ್ತನದ ಕ್ಯಾನ್ಸರ್ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದವರು ಡಾಕ್ಟರ್ ಬಿ ಮಂಜು.